ಹನ್ನೊಂದನೇ ಘಟಿಕೋತ್ಸವ ಕಾರ್ಯಕ್ರಮದ ಬಾನೂಲಿ ವರದಿ. ಕೇಳುವರೆ, ಕಲ್ಯಾಣ ಕರ್ನಾಟಕದ ಹೆಮ್ಮೆಯ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ನಿನ್ನೆ ದಿನಾಂಕ 29/11/2021 ಪ್ರೇಕ್ಷಾಗೃಹದಲ್ಲಿ ಅದ್ದೂರಿಯಾಗಿ ತನ್ನ 11ನೇ ಘಟಿಕೋತ್ಸವ ಕಾರ್ಯಕ್ರಮವನ್ನು ಆಚರಿಸಿಕೊಂಡಿತು. ಪ್ರಾರಂಭದಲ್ಲಿ ಬೆಳಿಗ್ಗೆ 10 ಗಂಟೆಗೆ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಾಧಿಪತಿಗಳು ಹಾಗೂ ಕರ್ನಾಟಕದ ರಾಜ್ಯದ ಗೌರವಾನ್ವಿತ ರಾಜ್ಯಪಾಲರುಗಳಾದ ಶ್ರೀ ಥಾವರ್ಚಂದ್ ಗೊಹ್ಲೆಟ್ ಹಾಗೆಯೇ ವಿಶೇಷ ಆಹ್ವಾನಿತರಾಗಿ ಮತ್ತು ಡಾಕ್ಟರ್ ಎಕೆ ಸಿಂಗ್, ಕುಲಪತಿಗಳಾದ ಡಾ.ಕೆ.ಎನ್. ಕಟ್ಟಿಮನಿ, ಕುಲಸಚಿವರು ಹಾಗೆಯೇ ಕೃಷಿ ಮಹಾವಿದ್ಯಾಲಯದ ವಿವಿಧ ಅಧಿಕಾರಿಗಳು ಮೆರವಣಿಗೆಯ ಮೂಲಕ ಘಟಿಕೋತ್ಸವದ ವೇದಿಕೆಯ ಮೇಲೆ ಆಗಮಿಸಿದರು. ಘಟಿಕೋತ್ಸವ ಕಾರ್ಯಕ್ರಮದ ಕಾರ್ಯಕ್ರಮಗಳು ರಾಷ್ಟ್ರಗೀತೆಯ ಮೂಲಕ ಆರಂಭವಾದವು. ರಾಷ್ಟ್ರಗೀತೆಯ ಸಮಯದಲ್ಲಿ ವೇದಿಕೆ ಮೇಲಿದ್ದಂತಹ ಗಣ್ಯಮಾನ್ಯರು, ವಿದ್ಯಾರ್ಥಿಗಳು, ಪುರಸ್ಕೃತರು, ವಿಜ್ಞಾನಿಗಳು ಎದ್ದು ನಿಲ್ಲುವ ಮೂಲಕ ಗೌರವವನ್ನು ಸಲ್ಲಿಸಿದರು. ನಂತರ ಕಾರ್ಯಕ್ರಮದ ವೇದಿಕೆ ಮೇಲಿದ್ದಂತಹ ಕರ್ನಾಟಕ ರಾಜ್ಯದ ಗೌರವಾನ್ವಿತ ರಾಜ್ಯಪಾಲರು ಹಾಗೂ ವಿಶ್ವವಿದ್ಯಾಲಯದ ಕುಲಾಧಿಪತಿಗಳಾದ ಶ್ರೀ ಥಾವರ್ಚಂದ್ ಗೆಹ್ಲೋಟ್ ಹಾಗೆಯೇ ಡಾಕ್ಟರ್ ಎಕೆ ಸಿಂಗ್ ಉಪ ಮಹಾನಿರ್ದೇಶಕರು ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ನವದೆಹಲಿ, ವೇದಿಕೆ ಮೇಲಿದ್ದಂತಹ ಎಲ್ಲ ಗಣ್ಯಮಾನ್ಯರನ್ನ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾ.ಕೆ.ಎನ್. ಕಟ್ಟಿಮನಿ ಇವರುಗಳು ಸ್ವಾಗತಿಸಿ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಇತಿಹಾಸ, ಮಾಡಿರುವಂತಹ ಸಾಧನೆಗಳನ್ನು ಈ ಕಾರ್ಯಕ್ರಮದಲ್ಲಿ ಸಂಕ್ಷಿಪ್ತವಾಗಿ ವಿವರಿಸಿದರು. 2008 ಆರಂಭವಾದಂತಹ ಈ ಮಹಾವಿದ್ಯಾಲಯವು ಇಂದು ಕಲ್ಯಾಣ ಕರ್ನಾಟಕದ ಜನರಿಗೆ ಆಸರೆಯಾಗಿದ್ದು ಮುಖ್ಯವಾಗಿ ರೈತಾಪಿ ಜನರ ಜೀವನಾಡಿಯಾಗಿ ಕೆಲಸ ಮಾಡುತ್ತಿದೆ. ಹಲವಾರು ಸಂಶೋಧನೆ, ಶಿಕ್ಷಣ ಹಾಗೆಯೇ ವಿತರಿಸಿದರು. ರಾಷ್ಟ್ರಮಟ್ಟದಲ್ಲಿ ಈ ವಿಶ್ವವಿದ್ಯಾಲಯವು 21ನೇ ಸ್ಥಾನದಲ್ಲಿದ್ದು ಮುಂಬರುವ ದಿನಗಳಲ್ಲಿ ಇದರ ಸ್ಥಾನಮಾನಗಳು ಮತ್ತೆ ಮುಡಿಗೇರಲಿವೆ. ವೈಜ್ಞಾನಿಕ ಸಂಶೋಧನೆಗಳ ಮೂಲಕ ಈ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಹಲವಾರು ಪ್ರಶಸ್ತಿ, ಹಿರಿಮೆ, ಗರಿಮೆಗಳು ಈ ವಿಶ್ವವಿದ್ಯಾಲಯಕ್ಕೆ ಲಭ್ಯವಾಗಿದೆ ಎಂದು ತಿಳಿಸಿದರು. ನೌ ಐ ವುಡ್ ಲೈಕ್ ಟು ಪ್ರೆಸೆಂಟ್ ಎ ಪ್ರೋಗ್ರೆಸ್ ಮೇಡ್ ಡ್ಯೂರಿಂಗ್ ದ ಇಯರ್ 1920 ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ರಾಯಚೂರ್. ದಿ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ರಾಯಚೂರ್ ಎಸ್ಟಾಬ್ಲಿಷ್ 22nd 2008 and cater the need of the farming community. A decade service and earned a reputed position for solving the problems of the farmer. The university has secured 21st rank in 2019 from ICAR ranking list among 75 farm agriculture universities at national level for striking achievement in teaching, research and extension administration. The US Raichur Best Institution in Agriculture Award during Conference of Agriculture Innovation held at Mumbai. 4-star institution award of Karnataka Higher Education Council from Bangalore. Certificate of application from CIMET. Geographical indicator of tag to confer the Gulbarga Turdal. More than 55 staff members have received recognition for their outstanding achievement in the teaching, research and extension in global fellowship and adopted Koha software in the library from NHEP project. Recently, Krishi Vidyana Kendra Kalburgi has honored second place in ICAR Pandit Deen Dayal Upadhyaya Krishi Vidyana Puraskara 2020 for outstanding achievement in application, science and technology in agriculture. Similarly, Sri Sanabasappa Patil of Kalburgi won Jagjivan Ram Abhinava Kisan Puraskar 2020 from ICAR. Very recently, international level, we have recognized for our outstanding and advanced research and salt-affected soils ಆಫ್ ಗ್ಲೋಬಲ್ ಸ್ಪೇರ್ ಆಫ್ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಫೋರಮ್ ಫ್ರಾಮ್ ARS ಗಂಗಾವತಿ. ಡ್ಯೂರಿಂಗ್ ದ ಇಯರ್ 2019 ವೀ ಸಕ್ಸಸ್ಫುಲಿ ಸೆಕ್ಯೂರ್ಡ್ ICR ರ್ಯಾಂಕ್ಸ್ 19 ಸ್ಟೂಡೆಂಟ್ಸ್ ICR ರ್ಯಾಂಕ್ಸ್ ಆ್ಯಂಡ್ 6 ಸ್ಟೂಡೆಂಟ್ಸ್ ಡಿಕ್ಲೇರ್ಡ್ ಅಟ್ ದ ಗೇಟ್ ಎಕ್ಸಾಮಿನೇಷನ್ ಫ್ರಾಮ್ ಬಿಟೆಕ್ ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್ ಫ್ಯಾಕಲ್ಟಿ. ಇನ್ ದಿಸ್ ಕನ್ವೊಕೇಶನ್ 303 ಗ್ರಾಜ್ಯುಯೇಟ್ಸ್, 107 ಪೋಸ್ಟ್ ಗ್ರಾಜ್ಯುಯೇಟ್ಸ್, 26 ಡಾಕ್ಟರಲ್ ಡಿಗ್ರಿ ಆರ್ ಟು ಬಿ ಕನ್ಫರ್ಮ್ಡ್. ಬಿಸೈಡ್ಸ್ ದಿಸ್ 21 ಗೋಲ್ಡ್ ಮೆಡಲ್ಸ್ ಫಾರ್ ಗ್ರಾಜ್ಯುಯೇಟ್ಸ್, 14 ಗೋಲ್ಡ್ ಮೆಡಲ್ಸ್ ಟು ದಿ ಪೋಸ್ಟ್ ಗ್ರಾಜ್ಯುಯೇಟ್ಸ್ ಆ್ಯಂಡ್ 10 ಗೋಲ್ಡ್ ಮೆಡಲ್ಸ್ ಫಾರ್ ದಿ ಡಾಕ್ಟರ್ ಆಫ್ ಫಿಲಾಸಫಿ ಡಿಗ್ರಿ ಆರ್ ಟು ಬಿ ಅವಾರ್ಡೆಡ್. ಯೂನಿವರ್ಸಿಟಿ ಇಂಪ್ಲಿಮೆಂಟೆಡ್ ವರ್ತ್ ಆಫ್ 20 ಕ್ರೋರ್ಸ್ ವರ್ತ್ ಪ್ರೊಜೆಕ್ಟ್ಸ್ ಹ್ಯಾಸ್ ಫಿಕ್ ಆ್ಯಂಡ್ ಫೈಲ್ಡ್ 6 ಟೆಕ್ನಾಲಜೀಸ್ ಫಾರ್ ಪೇಟೆಂಟಿಂಗ್ ಆ್ಯಂಡ್ ಪ್ರೊಡ್ಯೂಸ್ಡ್ 1,664 ಕ್ವಿಂಟಲ್ಸ್ ಆಫ್ ವೇರಿಯಸ್ ಕ್ರಾಪ್ಸ್ ಸೀಡ್ಸ್ ಡಿಸ್ಟ್ರಿಬ್ಯೂಟೆಡ್ ಟು ದಿ ಫಾರ್ಮಿಂಗ್ ಕಮ್ಯುನಿಟಿ ಫ್ರಾಮ್ ದಿ ಸೀಡ್ ಯೂನಿಟ್ US ರಾಯಚೂರು. With this, I conclude the report of various activities of the university and welcome you all once again to this convocation. Jai Hind, Jai Karnataka, Jai Kisan. ಇದೇ ಸಂದರ್ಭದಲ್ಲಿ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ಬರುವಂತಹ ವಿವಿಧ ಕೃಷಿ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ತಾವು ಗಳಿಸಿದಂತಹ ಚಿನ್ನದ ಪದಕಗಳನ್ನು ವೇದಿಕೆ ಮೇಲಿದ್ದಂತಹ ಕರ್ನಾಟಕ ರಾಜ್ಯದ ಗೌರವಾನ್ವಿತ ರಾಜ್ಯಪಾಲರುಗಳಾದ ಶ್ರೀ ಥಾವರ್ಚಂದ್ ಗೊಹಲೇಟ್ ಅವರು ವಿದ್ಯಾರ್ಥಿಗಳಿಗೆ ಪ್ರದಾನವನ್ನು ಮಾಡಿದರು. ಮುಖ್ಯವಾಗಿ ಕೃಷಿಯಲ್ಲಿ PhD, MSc, BSc ವಿವಿಧ ವಿಭಾಗಗಳಲ್ಲಿ ಚಿನ್ನದ ಪದಕಕ್ಕೆ ಆಯ್ಕೆಯಾದ ವಿದ್ಯಾರ್ಥಿಗಳು ಈ ಚಿನ್ನದ ಪದಕವನ್ನು ಮುಡಿಗೇರಿಸಿಕೊಂಡು ಮುತ್ತನ್ನೆಕ್ಕಿದರು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಹಾಗೆಯೇ ಘಟಿಕೋತ್ಸವದ ಭಾಷಣವನ್ನು ನೀಡಲು ಆಗಮಿಸಿದ್ದ ಡಾಕ್ಟರ್ AK ಸಿಂಗ್, ಉಪ ಮಹಾನಿರ್ದೇಶಕರು, ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ನವದೆಹಲಿ ಇವರು ಭಾಗವಹಿಸಿ ಇಂದಿನ ಜಗತ್ತಿನಲ್ಲಿ ಆಹಾರ ಭದ್ರತೆಯ ಜೊತೆಗೆ ಪೋಷಕಾಂಶಗಳ ಭದ್ರತೆಯು ಅತ್ಯಂತ ಜರೂರಿನ ಕೆಲಸವಾಗಬೇಕಿದ್ದು ಈ ನಿಟ್ಟಿನಲ್ಲಿ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯವು ಹಲವಾರು ಅಭಿವೃದ್ಧಿಪರ ನವೀನವೀನ ಸಂಶೋಧನೆಗಳನ್ನು ಮಾಡುವುದರ ಮೂಲಕ ಹೆಚ್ಚಿನ ಸ್ಥಾನದಲ್ಲಿ ಎತ್ತರದಲ್ಲಿದೆ ಎಂದು ತಿಳಿಸಿದರು. ಸುಸ್ಥಿರ ಕೃಷಿ, ಬದಲಾಗುತ್ತಿರುವ ಹವಾಮಾನ, ಶಕ್ತಿಗಳ ಮರುಬಳಕೆಯ ತಂತ್ರಜ್ಞಾನಗಳನ್ನು ಈ ಸಂದರ್ಭದಲ್ಲಿ ವಿಜ್ಞಾನಿಗಳು ಕಂಡುಹಿಡಿದು ಹಸಿವಿನ ಪ್ರಮಾಣವನ್ನು ತಗ್ಗಿಸುವಂತೆ ಕರೆ ನೀಡಿದರು. See, today the discussions goes all around about two important issues. One is the food security, another is the nutritional security. Once we talk about the food security, the country which was producing only 15 million tons during 1950, now it has come to a stage that we are producing 308 million tons of food grains. Remarkable progress made over years. And we are having almost 3 times more than what we require as a buffer stock in the country. At the same time, we also find that the nutrition is one aspect which is lacking. Though in the recent years, we have made a lot of progress in terms of increasing pulses production. It was around 16 to 70 million tons in 17-18, but now we are producing almost 25 million tons. A pulsage revolution has happened, and for that also I congratulate all the scientists and all the farmers who have contributed this much. Almost we are self-sufficient in pulsage. The another sector in which our country is lacking, and that is oil seeds production. Almost 70,000 crores of oils we are importing every year. It's not only import, but the most important is whatever we are producing, our consumption is not regulated. We are eating more oil than what it is recommended. So it's not production, but awareness is also very, very important. ICMR recommends 7 to 8 to 9 kg per person per year, but you will find 19 to 20 kg one person is consuming. So production is an issue, but consumption is also an issue for which societies need to be made aware. The other aspect which we have been talking about, I said about the malnutrition, despite 3 times of the buffer stocks, we find that the 50% of women and children are malnutrition. They are anemic, there is stunted growth, children are wasted. So we have to make headway in that direction also, that how we can orient our society, our research programs itself. Some headway has already been made in terms of biofortified varieties. We are trying to focus more on the millet research, millet development, production, and giving it to the public. At the same time, our Honorable Prime Minister has made focus on 2 kinds of approaches. One is the biofortification of the crop varieties, 70 varieties as of now are available in the country, and I was really happy to know that the pigeon pea area has been made given GI of Kalaburagi. This is the time we should harness the potential what we have been able to make. We have given GI, we gave GI to basmati rice. India gave, and one variety of basmati rice, 1121, is fetching almost 18,000 crore of, you can say, foreign exchange every year. That much earnings we are making. Kalaburagi pigeon pea, I hope, with the GI, we'll be able to make it import. We can check the imports and we can make export the qualities which are being mentioned by the people, the researchers, having more calcium, more, you can say, protein. So those hallmarks to be mentioned at every sphere. And I congratulate those researchers working on pigeon pea research. The climate change, again, one thing which is very much emphatically, our Honorable Prime Minister is also mentioning, a promise has been made by the country that by 2070, we'll be zero emission country. There will be no emissions by 2070. And by 2030, almost 50% emissions, 50% of, you can say, non-renewable energy will be able to use. So these kind of commitments which has been made by our Honorable Prime Minister, some pathway has been given to the researchers, even the public. I said that any of the issues which are related to the public, it cannot be achieved only by the, you can say, the policy, the guidelines, and the research outcomes. For that, we need involvement of each and every person. Communities need to be sensitized how they can reduce emissions. That is the primary thing. We have initiated a project, we call it NICRA Climate Resilient Villages. 151 clusters in the country has been developed. So is the Nutri Smart Villages. We talk about the Nutri Gardens, we talk about Nutri Thali. So all these concepts need to be taken forward in our research programs. Today, there is another emphasis that how we can convert waste into wealth. And we have listening a lot of news that crop residues of especially paddy, it is getting burnt everywhere. And when we hear Sadhguru and other social, you can say, gurus, they emphasize, and all planners are emphasizing, our researchers are emphasizing, that soil is a living organism. It's not, soil is not a dead entity, and we have to protect our soils. And for that, organic carbon, which is hovering around 0.5, that has to increase. And how it will increase? Today we are not resting our soils also. Earlier it used to be one season growing, other season used not to grow. But now there is intensification, 3 and even 4 crops some places. In a year people are harvesting. The replacement of nutrient is not taking that much how we are adding into the soil. So addition and what we are uptake making, so that has to be a kind of balance in the entire country. Our researches need to be looked into. And once we are talking about the organic carbon increasing in the soil, it is also to be noted that animals with the households, not every household is having animals now. So what is the ultimate, you can say, alternate sources of it? Maybe crop residues, the better options, better agronomic practices, we can go and, in, you can say, in situ applications we can make of all those. Many programs to be taken into, and also into the education programs, all these priorities need to be incorporated, and I hope that the research is being made here in the university. I have seen some of the centers doing wonderful work, and it is getting recognized at the national level, international level, and I hope that they will definitely coming forward with these kind of researches. One more aspect, today people say that it should not be a chemical agriculture. Chemical use has to reduce. We also see that at the same time, the countries like China, the US, even entire Europe, they are using more than 3 to 4 times fertilizers than what we are using. And in terms of pesticides, they are using almost 10 times more. But even then, our concern is in the country, voices are being raised that chemical agriculture has to reduce. And for that also, research programs, the extension programs and development programs need to be taken up at the highest level. The one more aspect which is very, very important is that today we have given degrees to our youngsters. They are the future of our country. But the kind of unemployment which we are finding, the kind of migrations which are happening from the villages, I request many of youth which are passing out today, they may enter into the kind of, you can say, entrepreneurship, business kinds of entities, and they can bring hubs, different hubs also in different sectors, not giving employment to yourself, but giving employment to others. That is the call of the nation from all of you, that you establish your own entities, you employ more people than getting yourself the kind of employment. I hope that on this convocation, the degree holders and their parents will be quite proud getting a degree from none other than our very learned and also distinguished Honorable Governor, who has spent his entire life for the, you can say, the country and also growth of the common man, the weaker sections. And we must take lessons from his life itself, that how coming to the public sector and choosing the weaker sections to whom we can support. Women is one, there are societies, but women is another society. We find that agriculture is to be done by them. And women has to be considered as the core for agriculture development. Once we visit villages, we find youth are not there. So who is left? Older people and also the women. They have to be educated, they have to be skilled, they have to enter into the entrepreneurial activity. Many lessons are coming from different parts. We are getting every day, but those examples are few. Those examples have to be more in the country. Now I will conclude wishing all the best to the degree holders, to the awardees, and all other students also of this university, and for the university itself, that everybody grows, society grows, and also this university has come up to the level. It is 21 today, maybe tomorrow you are less than 10 in the rank, bracketed you are 10 and above, maybe marching towards 1. So that is what I can aspire and think about all of you. ನಂತರ ಘಟಿಕೋತ್ಸವ ಕಾರ್ಯಕ್ರಮದ ಪ್ರಶಸ್ತಿ ಮತ್ತು ಚಿನ್ನದ ಪದಕಗಳ ವಿತರಣಾ ಕಾರ್ಯಕ್ರಮಗಳು ಮುಗಿದ ನಂತರ ಕುಲಾಧಿಪತಿಗಳಾದ ಶ್ರೀಯುತ ಥಾವರ್ಚಂದ್ ಗೆಹ್ಲೋಟ್ ಅವರು ಘಟಿಕೋತ್ಸವದ ಮುಕ್ತಾಯ ಘೋಷಣೆಯೊಂದಿಗೆ ಕಾರ್ಯಕ್ರಮಗಳು ಮುಕ್ತಾಯವಾದವು. ನಂತರ ರಾಷ್ಟ್ರಗೀತೆಗೆ ವಂದನೆಯನ್ನ ಸಲ್ಲಿಸಲಾಯಿತು. ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಈ 11ನೇ ಘಟಿಕೋತ್ಸವ ಕಾರ್ಯಕ್ರಮದಲ್ಲಿ ಚಿನ್ನದ ಪದಕವನ್ನ ಕೊರಳಿಗೆ ಹಾಕಿಕೊಂಡಂತಹ ವಿದ್ಯಾರ್ಥಿಗಳು ಆಕಾಶವಾಣಿಯೊಂದಿಗೆ ತಮ್ಮ ಅನುಭವ ಹಾಗೆಯೇ ವಿಚಾರಗಳನ್ನು ಹಂಚಿಕೊಂಡಿದ್ದು ಹೀಗೆ. ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ 11ನೇ ಘಟಿಕೋತ್ಸವ ಸಂದರ್ಭದಲ್ಲಿ ಕೀಟಶಾಸ್ತ್ರ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿಯಲ್ಲಿ ಚಿನ್ನದ ಪದಕವನ್ನು ಪಡೆದಂತ ಜಿ ಶ್ಯಾಮ್ ಸುಪ್ರೀತ್ ಅವರು ತಮ್ಮ ಅನಿಸಿಕೆಯನ್ನ ಆಕಾಶವಾಣಿಯೊಂದಿಗೆ ಈ ರೀತಿಯಾಗಿ ಹಂಚಿಕೊಂಡರು. ನನಗೆ ತುಂಬಾ ಖುಷಿ ಆಗ್ತಿದೆ ರೀ. ನನಗೆ ಸಹಾಯ ಮಾಡಿದಂತ ನನ್ನ ಗೈಡ್ ಆದಂತ ನಂದು ಡಾಕ್ಟರ್ ಎಸ್ ಜಿ ಅಂಚನಾಳ್ ಸರ್ ಅವರು, ಡಿಪಾರ್ಟ್ಮೆಂಟ್ ಎಚ್ ಡಿ ಪ್ರಭುರಾಜ್ ಸರ್ ಹಾಗೂ ನನ್ನ ಮೆಂಬರ್ಸ್ ಎಲ್ಲಾ ಟೀಚರ್ಸ್ ಗಳಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ತಿದ್ದೀನಿ. ನಮ್ದು ಎಂಟಮಾಲಜಿ ಡಿಪಾರ್ಟ್ಮೆಂಟ್ ಅಂದ್ರೆ ಕೀಟಶಾಸ್ತ್ರ. ನಾವು ರೈತರಿಗೆ ಕೀಟಬಾಧೆಯನ್ನು ತಪ್ಪಿಸೋದಕ್ಕೆ ನಮ್ಮ ಮೆಜಾರಿಟಿ ವರ್ಕ್ ಮಾಡ್ತಿದ್ದೀವ್ರಿ. ಸೊ ಈಗ ನಾ ಸದ್ಯ ಪಿ ಎಚ್ ಡಿ ಮಾಡ್ತಿದ್ದೀನಿ, ಮುಂದೇನೂ ಫಾರ್ಮಿಂಗ್ ಕಮ್ಯುನಿಟಿಗೆ ನನ್ನ ಕಡೆಯಿಂದ ಆದಷ್ಟು ಹೆಲ್ಪ್ ನಾ ಮಾಡ್ತೀನಿ ಅಂತ ಹೇಳಿ ಇಷ್ಟಪಡ್ತಿದ್ದೆ ಅಂತ ಹೇಳಿ. ಫಾಲ್ ಆರ್ ಮೀವರ್ಮ್ ಅಂತ ಬರುತ್ತೆ, ಸ್ಕೋಡ್ ಆಫ್ ಪ್ರಿಜಿಪೆಡ್ ಅಂತ, ಅದ್ರ ಮೇಲೆ ಮಾಡಿದ್ದೀನಿ. ಅದ್ರ ಮೇಲೆ ರೇಡಿಯೇಷನ್ ಟೆಕ್ನಾಲಜಿ ಅಂತೇಳಿ ಯೂಸ್ ಮಾಡಿ ಕಂಟ್ರೋಲ್ ಮಾಡೋಕೆ ಒಂದು ಹೊಸ ಟಾಪಿಕ್ ಇದೆ ಅದು. ನಾವು ಸದ್ಯ ಈಗ ಹತ್ತಿ ಮೇಲೆ ಗುಲಾಬಿ ಕಾಯಿ ಕೊರಕೆ ಇದೆ ಅಲ್ರಿ, ಅದ್ರ ಮೇಲೆ ಪರಿಶೋಧನೆ ಮಾಡ್ತಿದ್ದೀನಿ ಸದ್ಯ. ಅದ್ರ ಮಗನೇ ಈಗ ಅದು ಬಹಳಷ್ಟು ತೊಂದರೆ ಮಾಡ್ತಿದ್ದಾರೆ ಹತ್ತಿಯಲ್ಲಿ. ಅದನ್ನ ಯಾವ ತರದಾಗಿ ಹೊಸದ ಟೆಕ್ನಾಲಜಿ ಯೂಸ್ ಮಾಡಿ ಯಾವ ತರ ಹತೋಟಿ ಮಾಡ್ಬೇಕು ಅನ್ನೋದ್ರ ಮೇಲೆ ಸದ್ಯ ನಡೀತಿದ್ದಾರೆ ಪರಿಶೋಧನೆ. ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಕೀಟಶಾಸ್ತ್ರ ವಿಭಾಗದಲ್ಲಿ ಸಂಶೋಧನೆಯನ್ನ ಕೈಗೊಳ್ಳಕ್ಕೆ ಯಾವ ರೀತಿ ವಾತಾವರಣ ಇದೆ, ಏನು ಸೌಲಭ್ಯಗಳು ಯಾವ ರೀತಿ ಇದಾವಂತಿರ್ತಾವ? ಬಹಳ ಚೆನ್ನಾಗಿದ್ದಾರೆ. ಎಲ್ಲಾ ಸೌಲಭ್ಯಗಳು ಸಿಗ್ತವೆ, ಎಲ್ಲಾ ಪ್ರೊಫೆಸರ್ಸ್ ಲೆಕ್ಚರ್ಸ್ ಫೆಸಿಲಿಟೀಸ್ ಎಲ್ಲಾನು ಚೆನ್ನಾಗಿದಾವೆ, ಎಲ್ಲರೂ ಹೆಲ್ಪ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ತಾವು 9.39 OGP ಅನ್ನ ಪಡ್ಕೊಂಡಿದ್ದೀರಿ. ಕೀಟಶಾಸ್ತ್ರ ಅಂದ್ರೆ ಬಹಳಷ್ಟು ಕಠಿಣವಾದಂತ ವಿಷಯ ಅಂತ ಹೇಳ್ತಿರ್ತಾರೆ ವಿದ್ಯಾರ್ಥಿಗಳು, ನಿಮ್ಮ ಅನಿಸಿಕೆ ಏನು? ಅಂದ್ರೆ ಸಬ್ಜೆಕ್ಟ್ ಮೇಲೆ ಇಂಟ್ರೆಸ್ಟ್ ಹಾಗೂ ನಮ್ಮ ಲೆಕ್ಚರರ್ಸ್ ನಮ್ ಕನ್ವಿನ್ಸ್ ಮಾಡೋ ಇದ್ರ ಮೇಲೆ ಹೋಗುತ್ತೀರಿ. ಬಹಳಷ್ಟು ಚೆನ್ನಾಗಿ ನಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಟಾಪಿಕ್ ನ, ಕಾನ್ಸೆಪ್ಟ್ ವೈಸ್ ಹೇಳ್ತಾರ್ರಿ. ಆಕ್ಚುಲಿ ಬ್ಯಾಟ್ ಮಾಡಿ ಬರ್ಬೇಕಂದ್ರೆ ಆಗಲ್ರಿ, ಈಚ್ ಅಂಡ್ ಎವ್ರಿ ಕಾನ್ಸೆಪ್ಟ್ ನ ಅವರು ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿ, ಮತ್ತೆ ಸೆಮಿನಾರ್ ಗಳು ಮಾಡೋದ್ರಿಂದ, ರಿಪಿಟೇಟಿವ್ ಎಕ್ಸಾಮ್ಸ್ ಗಳು ಮಾಡೋದ್ರಿಂದ, ಇತರ ಮಾಡೋದ್ರಿಂದ ನಮ್ಗೆ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಮನೆಯಲ್ಲಿ ಯಾವ ರೀತಿ ಸಪೋರ್ಟ್ ಸಿಕ್ತು ನಿಮ್ಗೆ ಅಭ್ಯಾಸ ಮಾಡ್ಲಿಕ್ಕೆಲ್ಲ? ಚೆನ್ನಾಗಿ ಮಾಡಿದಾರೆ ಸಪೋರ್ಟ್ ಅವ್ರನ್ನು, ಮನೆಯಾಗ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೇದು ಶ್ಯಾಮ್ ಸುಪ್ರೀತ್ ಅವರು, ಧನ್ಯವಾದ. ತಮಗೆ ಬೇಸಾಯ ಶಾಸ್ತ್ರ ವಿಭಾಗದಲ್ಲಿ PhD ಪದವಿಯಲ್ಲಿ ಚಿನ್ನದ ಪದಕವನ್ನ ಪಡೆದಂತ ಡಾಕ್ಟರ್ ಸಿದ್ದಗಂಗಮ್ಮ ಅವರು ಆಕಾಶವಾಣಿಯೊಂದಿಗೆ ತಮ್ಮ ವಿಚಾರವನ್ನ ಈ ರೀತಿಯಾಗಿ ಹಂಚಿಕೊಂಡಿದ್ದಾರೆ. ನಾನು PhD ಬಂದು ನಾಟಿ ಪದ್ಧತಿ, ಹತ್ತಿಯಲ್ಲಿ ನಾಟಿ ಪದ್ಧತಿ ಮೇಲೆ ಮಾಡಿರೋದು. ಅಂದ್ರೆ ಇವಾಗ ಎಲ್ಲ ಈ ಸೈಡ್ ನಾರ್ತ್ ಈಸ್ಟರ್ನ್ ರೈಜೋನ್ ಅಲ್ಲಿ ಮಳೆ ಬರೋದು ಯಾವಾಗ ಬೇಕಾವಾಗೆ ಬರುತ್ತೆ, ಕರೆಕ್ಟ್ ಆಗಿ ಇನ್ ಟೈಮ್ ಇರಲ್ಲ. ಅದನ್ನ ಅವಾಯ್ಡ್ ಮಾಡೋದಿಕ್ಕೆ ರೈತರು ಜೂನ್ ಜುಲೈ ಮಂತ್ ಅಲ್ಲಿ ನಾಟಿ ಪದ್ಧತಿಯಲ್ಲಿ ಹತ್ತಿಯನ್ನ ಬೆಳಿಬಹುದು. ಆಮೇಲೆ ಆಗಸ್ಟ್ ಮಂತ್ ಅಲ್ಲಿ ಅವರು ಟ್ರಾನ್ಸ್ಪ್ಲಾಂಟಿಂಗ್ ಮಾಡಬಹುದು. ಈಗ ಹೇಗೆ ಭತ್ತ ಬೆಳೀತಾ ಇದೀವೋ ಆತರ ಕಾಟನ್ ನ ಬೆಳಿಬಹುದು ಅಂತ ಅದ್ರ ಮೇಲೆ ನಾನು PhD ಮಾಡಿರೋದು, ರಿಸರ್ಚ್ ವರ್ಕ್. ಈಗ ರೈತರಿಗೆ ಅಂದ್ರೆ ಇವಾಗ ನಾವು ರಿಸರ್ಚ್ ಓರಿಯೆಂಟೆಡ್, ಅವ್ರು ಯಾವ ಟೈಮ್ ಅಲ್ಲಿ ಬೆಳಿಬೇಕು. ಈಗ ನಂದು ಬೇಸಾಯ ಶಾಸ್ತ್ರ ಮಾಡಿರೋದು, PhD ಕಂಪ್ಲೀಟ್ ಮಾಡಿರೋ ಡಿಪಾರ್ಟ್ಮೆಂಟ್ ಬಂದು, ಯಾವ ರೀತಿ ರೈತರು ಯಾವ ಟೈಮ್ ಅಲ್ಲಿ ಬೆಳಿಬೇಕು, ಯಾವ್ದು ರಾಸಾಯನಿಕ ಗೊಬ್ಬರ ಹಾಕ್ಬಹುದು, ಇದ್ರ ಬಗ್ಗೆ ಎಲ್ಲ ಅವರಿಗೆ ಕರೆಕ್ಟ್ ಟೈಮ್ ಅಲ್ಲಿ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ಬೋದು ಸರ್. ಅಂದ್ರೆ ಅವ್ರಿಗೆ ಮುಂದೆ ಬೆಳೆ ಹೆಂಗೆ ಜಾಸ್ತಿ ಮಾಡ್ಬೋದು ಇದನ್ನೆಲ್ಲ ಹೇಳ್ಬೋದು. PhD 9.51 OGP ಅನ್ನ ಪಡ್ಕೊಂಡಿದ್ದೀರಿ, ಇಲ್ಲಿ ಯಾವ ರೀತಿ ಶ್ರಮ ವಹಿಸಬೇಕಾಗತ್ತೆ ಇಷ್ಟು ಒಂದು ಉತ್ತಮ ಮಟ್ಟದಲ್ಲಿ ಸ್ಕೋರ್ ಅನ್ನ ಮಾಡಬೇಕಾದ್ರೆ? ಫಸ್ಟ್ ಇಯರ್ ಪೂರ್ತಿ PhD ಅಲ್ಲಿ ಕೋರ್ಸ್ ವರ್ಕ್ ಇರುತ್ತೆ ಸರ್, ರಿಸರ್ಚ್ ವರ್ಕ್ ಏನೂ ಇರಲ್ಲ, ಸಂಶೋಧನೆ ಏನು ಮಾಡಲ್ಲ. 1 year ಪೂರ್ತಿ ರಿಸರ್ಚ್ ಓರಿಯೆಂಟೆಡ್ ಇರುತ್ತೆ. ಆಲ್ಮೋಸ್ಟ್ ನಾವು ಕರೆಕ್ಟ್ ಆಗಿ ಟೈಮ್ ಇಟ್ಕೊಂಡು ಎಕ್ಸಾಮ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ರೆ ಓಕೆ. ಅದ್ರಲ್ಲಿ ಇಂಟ್ರೆಸ್ಟ್ ಇರಬೇಕು ಸರ್ ಮೊದಲು, ಆಲ್ಮೋಸ್ಟ್ ಎಲ್ಲಾ ಸಬ್ಜೆಕ್ಟ್ ಅಲ್ಲಿ ಇಂಟ್ರೆಸ್ಟ್ ಇರಬೇಕು, ಟೈಮ್ ಕೊಡ್ಬೇಕು, ಓದ್ಬೇಕು, ಬೇರೆ ಕಡೆ ಡೈವರ್ಟ್ ಆಗಬಾರ್ದು. 1 year ಕೋರ್ಸ್ ವರ್ಕ್ ಆದ್ಮೇಲೆ ನಮ್ಗೆ ರಿಸರ್ಚ್ ವರ್ಕ್ 2 years ಇರುತ್ತೆ. ಆ 1 year ಕೋರ್ಸ್ ವರ್ಕ್ ಎಲ್ಲ ಫುಲ್ ಎಲ್ಲ, ಈವನ್ ನೀವ್ ಹೇಳಿದ್ರಿ CGPA 9.51 ಅಂತ, ಅದು ಆಲ್ಮೋಸ್ಟ್ ಆ 1 year ವರ್ಕ್ ಎಲ್ಲ ಇರುತ್ತೆ ಸರ್. ಅಷ್ಟೇ, ಇನ್ 2 years ನಾವು ರಿಸರ್ಚ್ ಓರಿಯೆಂಟೆಡ್ ಮಾಡಿರ್ತೀವಿ ಸರ್. ಮತ್ತೆ ಗೈಡ್ ಸಪೋರ್ಟ್ ಇಂಪಾರ್ಟೆಂಟ್ ಸರ್. ನನ್ನ ಗೈಡ್ ಬಂದು ಡಾಕ್ಟರ್ ಎಸ್ ಚನ್ನಬಸವಣ್ಣ ಅಂದು, ಬಿಗುಡಿ ಡೀನ್ ಆಗಿದ್ದಾರೆ. ಫುಲ್ ಥ್ರೂ ಔಟ್ 3 years ಫುಲ್ ಸಪೋರ್ಟ್ ಇದೆ ಸರ್. ಈಗ ತಾವು PhD ಮುಗಿಸಿದೀರಿ, PhD ಆದ್ಮೇಲೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ನಿಮ್ಮ ಸೇವೆಯನ್ನ ರೈತರಿಗೆ ಕೊಡ್ಲಿಕ್ಕೆ ಸಿದ್ಧ ಆಗ್ತಾ ಇದ್ದೀರಿ? ಈಗ ನಾನು PhD ಮಾಡಿರೋದ್ರಿಂದ ನಾನು ವರ್ಕ್ ಮಾಡ್ತಾ ಇರೋದು ಅಸಿಸ್ಟೆಂಟ್ ಪ್ರೊಫೆಸರ್ ವರ್ಕ್ ಮಾಡ್ತಾ ಇದ್ದೀನಿ ಸರ್ ಶಿವಮೊಗ್ಗದಲ್ಲಿ. ಇವಾಗ ನಮ್ಮ ಹಳ್ಳಿಲಿ ಆಲ್ಮೋಸ್ಟ್ ನಾನು ಇಂಪ್ರೂವ್ ಮಾಡ್ಬೇಕು ಅಂದ್ರೂ ಅವರಿಗೆ ಎಲ್ ಸಿಗುತ್ತೆ, ಬೀಜಗಳೆಲ್ಲ ಎಲ್ ಸಿಗುತ್ತೆ, ಅವ್ರಿಗೆ ಗೊಬ್ಬರ ಎಲ್ ಸಿಗುತ್ತೆ. ಮತ್ತೆ ಇವಾಗ ಆಲ್ಮೋಸ್ಟ್ ಎಲ್ಲ ಕೆಮಿಕಲ್ ಫಾರ್ಮಿಂಗ್, ಎಲ್ಲಕ್ಕೂ ಕೆಮಿಕಲ್ಸ್ ಯೂಸ್ ಮಾಡ್ತಿದ್ದಾರೆ. ಅದಲ್ದೇನೆ ವರ್ಮಿ ಕಾಂಪೋಸ್ಟ್ ಯೂಸ್ ಮಾಡೋದು, ಎರೆಹುಳು ಗೊಬ್ಬರ, ಈಗ ಬೇರೆ ಬೇರೆ ಮೆಥಡ್ ಅಲ್ಲಿ ಅವರು ಗೊಬ್ಬರನ ಹೆಂಗೆ ರೆಡಿ ಮಾಡ್ಬೋದು ಇದನ್ನೆಲ್ಲ ಹೇಳ್ಕೊಡ್ತೀವಿ ಸರ್. ಮತ್ತೆ ಕಳೆನ ಯಾವ ರೀತಿ ಕಂಟ್ರೋಲ್ ಮಾಡೋದು, ಮೇನ್ ಪ್ರಾಬ್ಲಮ್ ನಮ್ ಫಾರ್ಮರ್ಸ್ ಇರೋದೇ ಕಳೆ. ಅದನ್ನ ಯಾವ ರೀತಿ ಇನ್ ಟೈಮ್ ಅಲ್ಲಿ ಕಂಟ್ರೋಲ್ ಮಾಡಿದ್ರೆ ಅವ್ರಿಗೆ ಈಲ್ಡ್ ಜಾಸ್ತಿ ಆಗುತ್ತೆ. ಈಗ ನೋಡ್ತಾ ಕೃಷಿಯಲ್ಲಿ ಸ್ನಾತಕ, ಸ್ನಾತಕೋತ್ತರ ಪದವಿ ಮತ್ತು PhD ಪದವಿಯನ್ನ ಮುಗಿಸಿದ್ರಿ, ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸ ಮಾಡ್ಬೇಕಂತ ಆಸೆ ಇದೆ ತಮಗೆ ಮುಂದಿನ ದಿನಗಳಲ್ಲಿ? ಇದೆ ಸರ್, ಬಟ್ ನೋಡ್ಬೇಕು, ರಿಸರ್ಚ್ ಓರಿಯೆಂಟೆಡ್ ಆದ್ರೆ ಮಾಡ್ತೀನಿ ಸರ್. ಯಾವ ರೀತಿ ನಿಮಗೆ ಪ್ರೋತ್ಸಾಹ ಸಿಕ್ತು, ನಿಮ್ಮ ಕುಟುಂಬ ಕೃಷಿ ಕುಟುಂಬನ ಯಾವ ರೀತಿ ಪ್ರೋತ್ಸಾಹ ಸಿಕ್ತು ನಿಮ್ಮ ಸರ್? ಕೃಷಿ ಕುಟುಂಬ ಸರ್, ನಮ್ಮ ಅಪ್ಪ ಅವರು ರೈತರ ಇದಾರೆ. ಆಲ್ಮೋಸ್ಟ್ ನಾನು ಓದ್ತೀನಿ ಅಂದ್ರೆ ಯಾವ್ದಕ್ಕೂ ಇದ್ ಮಾಡಲ್ಲ ಸರ್, ಯಾಕಂದ್ರೆ ಅವ್ರು ಓದಿಲ್ಲ ಅಲ್ವಾ, ಮಕ್ಕಳನ್ನ ಓದಿಸ್ಬೇಕು, ಅವರು ಒಂದು ಲೆವೆಲ್ ಗೆ ಹೋಗ್ಬೇಕು ಅನ್ನೋ ಖುಷಿ ಇರುತ್ತೆ. ಮತ್ತೆ ನಮ್ ರೈತರಿಗೆ ಏನಾದ್ರೂ ಹೆಲ್ಪ್ ಮಾಡ್ಬೇಕು ಅನ್ನೋ ತರ. PhD ಅಲ್ಲಿ ತಾವು ಬೇಸಾಯ ಶಾಸ್ತ್ರದ ಚಿನ್ನದ ಪದಕವನ್ನ ಪಡ್ಕೊಂಡಿದ್ರಿ, ಏನ್ ಅನ್ಸುತ್ತೆ ನಿಮಗೆ? ತುಂಬಾ ಖುಷಿ ಆಗುತ್ತೆ ಸರ್, ಎಲ್ಲಾ ಸರ್ ಗಳು ತುಂಬಾ ಸಪೋರ್ಟ್ ಮಾಡಿದ್ರು. ನಮ್ಮ ಅಗ್ರಾನಮಿ ಡಿಪಾರ್ಟ್ಮೆಂಟ್ ಫುಲ್ ಫ್ಯಾಕಲ್ಟೀಸ್, ಮತ್ತೆ ರಿಸರ್ಚ್ ಅಲ್ಲಿ ನಮ್ ಗೈಡ್ ಆಲ್ಮೋಸ್ಟ್ ಸಪೋರ್ಟಿವ್ ಇದ್ರು ಸರ್. ಎಷ್ಟು ಆಕ್ಚುಲಿ ನಮ್ಗೆ ರಿಸರ್ಚ್ ಕೊಡೋದು ಔಟ್ ಆಫ್ ಸ್ಟೇಷನ್ ಇರುತ್ತೆ, ಔಟ್ ಆಫ್ ರಿಸರ್ಚ್ ಸ್ಟೇಷನ್ ಇರುತ್ತೆ, ಮೇನ್ ಕ್ಯಾಂಪಸ್ ಎಲ್ಲ ಇರೋದಿಲ್ಲ. ಅಲ್ಲೆಲ್ಲ ಹೋಗಿ ಮಾಡ್ಬೇಕಿರುತ್ತೆ, ಫುಲ್ 2 years ಕಂಟಿನ್ಯೂಸ್ ಆಗಿ, 6 months ಕಾಟನ್ ಇರೋದು, 6 months ಕ್ರಾಪ್ ಇದೆ ಅದು. ಫುಲ್ ಹೊರಗಡೆ ಹೋಗಿ ಎಲ್ಲ ಸಪೋರ್ಟ್ ಮಾಡಿದಾರೆ ಸರ್ ಆಲ್ಮೋಸ್ಟ್. ಮತ್ತೆ ಏನ್ ಓದ್ಬೇಕು ಏನ್ ಮಾಡ್ಬೇಕು ಅದನ್ನೆಲ್ಲ ಹೇಳ್ತಿರ್ತಾರೆ. ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸಂಶೋಧನೆಗಳನ್ನ ಕೈಗೊಳ್ಳಕ್ಕೆ ಯಾವ ರೀತಿ ವಾತಾವರಣ ಇದೆ? ಇವ್ರದ್ದು ಆಕ್ಚುಲಿ ಡ್ರೈ ಝೋನ್ ಇರೋದ್ರಿಂದ ಸರ್, ಇದಕ್ಕೆ ರಿಲೇಟೆಡ್ ನಾವು ಕ್ರಾಪ್ ಸೆಲೆಕ್ಟ್ ಮಾಡ್ಕೊಂತೀವಿ ಆಲ್ಮೋಸ್ಟ್. ಇವಾಗ ನೋಡಿ, ಈಗ ಕಾಟನ್, ತೊಗರಿ, ಹತ್ತಿ ಇದನ್ನೇ ಬೆಳೀತಾರೆ ಇಲ್ಲಿ. ಆ ಸಾಯಿಲ್ ರಿಲೇಟೆಡ್ ಆಲ್ಮೋಸ್ಟ್ ಎನ್ವೈರನ್ಮೆಂಟಲ್ ಕಂಡೀಷನ್ ಎಲ್ಲ ಫೀಸಬಲ್ ಇದೆ ಸರ್, ವೆದರ್ ಇದೆಲ್ಲ. ಮತ್ತೆ ಇಲ್ಲಿ ಕೆನಾಲ್ ವಾಟರ್ ಎಲ್ಲ ರಿಲೀಸ್ ಆಗುತ್ತಲ್ಲ ಸರ್, ತುಂಗಭದ್ರದು ಅದು. ಈಗ ಮಾಳ್ನೂರ್ ರಿಸರ್ಚ್ ಸ್ಟೇಷನ್ ಅಲ್ಲೆಲ್ಲ ಆಲ್ಮೋಸ್ಟ್ ಇವರಿಗೆ ಮಳೆ ಇಲ್ಲ ಅಂದ್ರೂ ಕೆನಾಲ್ ವಾಟರ್ ಬರುತ್ತೆ. ಅದನ್ನ ಯೂಸ್ ಮಾಡ್ಕೊಂಡು ಯಾವ ರೀತಿ ಬೆಳಿಬಹುದು ಹತ್ತಿನ, ಇದ್ರ ಮೇಲೆಲ್ಲ ಮಾಡಿದಾಗ ಅನ್ಸುತ್ತೆ ಸರ್, ವೆದರ್ ಎಲ್ಲ ತುಂಬಾ ಫೇವರಬಲ್ ಇದೆ ಕ್ರಾಪ್ ಗ್ರೋ ಮಾಡೋದಕ್ಕೆ. ಒಳ್ಳೇದು, ಮಾಹಿತಿ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ತಮಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ 11ನೇ ಘಟಿಕೋತ್ಸವದ ಸಂದರ್ಭದಲ್ಲಿ ಡಾಕ್ಟರೇಟ್ ಪದವಿಯಲ್ಲಿ ಮಣ್ಣು ವಿಜ್ಞಾನ ವಿಷಯದಲ್ಲಿ ಚಿನ್ನದ ಪದಕವನ್ನು ಪಡೆದಂತ ಅಭ್ಯರ್ಥಿ ಡಾಕ್ಟರ್ ರಾಜೇಶ್ ಅವರು ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡದ್ದು ಹೀಗೆ. ಸರ್, ಮೊದಲನೆಯದಾಗಿ ಗೋಲ್ಡ್ ಮೆಡಲ್ ಬಂದಿರೋ ನಮ್ಮ ಗೈಡ್ ಆದ ನಾರಾಯಣ ರಾವ್ ಹಾಗೂ ನಮ್ಮ ಫ್ಯಾಮಿಲಿ, ನಮ್ಮ ಪೇರೆಂಟ್ಸ್ ಗೆ ಡೆಡಿಕೇಟ್ ಮಾಡ್ತೇನೆ. ಮುಂದಿನ ದಿನಗಳಲ್ಲಿ ಈಗ ರೈತರು ಏನೇನು ಕಷ್ಟ ಅನುಭವಿಸ್ತಾ ಇದ್ದಾರೆ, ಈಗ ಕ್ಲೈಮೇಟ್ ಚೇಂಜ್ ಇಂದ ಆಗಿರ್ಬೋದು, ಮತ್ತೆ ಪ್ರತಿ ದಿನಾನು ಕೂಡ 13% ಪಾಪ್ಯುಲೇಷನ್ ಅಂದ್ರೆ 80-85 million ಅಷ್ಟು ಪ್ರಪಂಚದಲ್ಲಿ ಹಂಗರ್ ಇರುತ್ತೆ. ಅವ್ರದ್ದು ಏನಕ್ಕೆ ಅಂದ್ರೆ ಎರಡೇ ರೀಸನ್, ಈ ಯಾಕೆ ಉಪವಾಸ ಬೀಳ್ತಾರೆ, ಒಂದು ಮೀಲ್ ಕೂಡ ಸಿಗೋದಕ್ಕೆ ಕಷ್ಟ ಆಗುತ್ತೆ. ಏನಕ್ಕೆ ಅಂದ್ರೆ ಎರಡೇ ರೀಸನ್, ಒಂದು ಪೂರ್ ಕ್ವಾಲಿಟಿ ಆಫ್ ಸಾಯಿಲ್ ಅಂದ್ರೆ ಮಣ್ಣು ಡಿಗ್ರೇಡ್ ಆಗ್ತಾ ಇದೆ, ಇನ್ನೊಂದು ಶಾರ್ಟೇಜ್ ಆಫ್ ರೈನ್ಫಾಲ್. ಇದಕ್ಕೋಸ್ಕರ ಮಣ್ಣು ಮತ್ತು ನೀರಿನ ಸಂರಕ್ಷಣೆಗೆ ಹಲವಾರು ಟೆಕ್ನಾಲಜೀಸ್ ಇದೆ, ಲೈಕ್ ಜಿಯೋಸ್ಪೇಷಿಯಲ್ ಟೆಕ್ನಾಲಜಿ ಇರ್ಬೋದು, ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು, ಮತ್ತೆ ಇಂಟಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಇರ್ಬೋದು, ಕ್ಲೈಮೇಟ್ ರೆಸಿಲಿಯಂಟ್ ಅಗ್ರಿಕಲ್ಚರ್ ಇರ್ಬೋದು. ಈ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಒಂದು ಆಶಾಭಾವನೆ ಇದೆ. ಹಾಗೆ ಮತ್ತೆ ಈ 13% ಅಷ್ಟು ಜನ ಉಪವಾಸ ಇದ್ರು, ಮತ್ತೆ 33% ಅಷ್ಟು ಫುಡ್ ವೇಸ್ಟ್ ಆಗ್ತಾ ಇದೆ ಎವ್ರಿ ಡೇ. ಎಲ್ಲಿಂದ ಅಂದ್ರೆ ಹಾರ್ವೆಸ್ಟ್ ಇಂದ ಹಿಡಿದು ಕೊಟಾವ್ ಇಂದ ಹಿಡಿದು ಟೇಬಲ್ ರೀಚ್ ಆಗೋವರ್ಗುನು, ಅಂದ್ರೆ ಊಟ ಮಾಡೋವರ್ಗು, ಅಷ್ಟು ಊಟ ಆದ್ಮೇಲೂ ಕೂಡ ಎಲ್ಲ ಸೇರಿದ್ರೆ ಡೈಲಿ ಒಂದು 33% ಅಷ್ಟು ಆಹಾರ ವೇಸ್ಟ್ ಆಗ್ತಿದೆ. ಸೊ ಆ ನಿಟ್ಟಿನಲ್ಲಿ ಫುಡ್ ಸೆಕ್ಯೂರಿಟಿ ಬಗ್ಗೆನೂ ಕೆಲಸ ಮಾಡಬೇಕು ಅಂತ ಆಸೆ ಇದೆ. ಮತ್ತೆ ಫುಡ್ ಸೇಫ್ಟಿ, ಹೆಚ್ಚು ಪೆಸ್ಟಿಸೈಡು, ಹೆಚ್ಚು ಕೆಮಿಕಲ್ಸ್ ಹೊಡೆಯೋದು, ಅಫ್ಕೋರ್ಸ್ ಅದೆಲ್ಲ ಬೇಕು, ಒಂದು ಮಿನಿಮಮ್ ಲೆವೆಲ್ ಅಲ್ಲಿ ಒಂದು ಅದನ್ನ ಎಷ್ಟು ರೆಡ್ಯೂಸ್ ಮಾಡಬೇಕು ಅಷ್ಟು ಮಾಡಿ ಮಣ್ಣನ್ನ ಮತ್ತೆ ನೀರನ್ನ ಸಂರಕ್ಷಣೆ ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಆಸಕ್ತಿ ಇದೆ. ಈಗ ತಾವು 9.58 OGP ಅನ್ನ ಪಡ್ಕೊಂಡಿರಿ, ಇಲ್ಲಿ ಹೇಗೆ ಅನ್ಸುತ್ತೆ PhD ಪದವಿ ಬಹಳ ಕಷ್ಟಕರ ಅನ್ಸುತ್ತಾ? ಯಾವ ರೀತಿ ಹೆಚ್ಚಿನ ಅಂಕಗಳನ್ನ, ಹೆಚ್ಚಿನ OGP ಅನ್ನ ಪಡಿಬೇಕಾದ್ರೆ ಯಾವ ರೀತಿ ಶ್ರಮ ವಹಿಸಬೇಕಾಗತ್ತೆ ಅಭ್ಯರ್ಥಿಗಳು? ಡೈಲಿ ಅವತ್ತಿಂದ ಏನ್ ಪಾಠ ಮಾಡಿರ್ತಾರೋ ಅದೇ ದಿನ 2 ಗಂಟೆ ಓದಕ್ಕೋಸ್ಕರ ಡೆಡಿಕೇಟ್ ಮಾಡಿ ಆ ಸಮಯನ ವೇಸ್ಟ್ ವ್ಯರ್ಥ ಮಾಡದಲ್ಲೇ ಕೇವಲ 2 ಗಂಟೆ ಪ್ರತಿದಿನ ಅವತ್ತೇನ್ ಸಬ್ಜೆಕ್ಟ್ ಮಾಡಿದ್ದಾರೆ ಅದನ್ನ ರಿವೈಸ್ ಮಾಡಿ ಮತ್ತೆ ನೆಕ್ಸ್ಟ್ ಏನು ಪಾಠ ಮಾಡ್ಬೋದು ಟೀಚರ್ಸ್ ಅದಂತೂ ಲಿಸ್ಟ್ ಇರುತ್ತೆ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಓದ್ಕೊಂಡು ಕ್ಲಾಸ್ಗೆ ಹೋದ್ರೆ ಇಷ್ಟೇ ಮಾಡಿದ್ರೆ ಸಾಕು, ಎಕ್ಸಾಮ್ ದಿನಾನೂ ಕೂಡ ನೀವು ಆರಾಮಾಗಿ ಹೋಗಿ 100 to 99.99% ಆರಾಮಾಗಿ ತೆಗಿಬಹುದು. ಅಷ್ಟು ನೀಟಾಗಿ ಮೆಮೊರೈಸ್ ಆಗುತ್ತೆ, ಪ್ರತಿದಿನ ಓದೋದ್ರಿಂದ ಅನುಕೂಲ ಆಗುತ್ತೆ. ಆಮೇಲೆ ಹೆಚ್ಚಿನ ಓದೋದ್ರಿಂದ ನಿಮ್ಗೆ ಹಲವಾರು ವಿಷಯಗಳು ತಿಳ್ಕೊಬಹುದು. ಆಮೇಲೆ ಹಲವಾರು ವಿಷಯಗಳು ತಿಳ್ಕೊಂಡು ನೀವು ಇದನ್ನ ರೈತರಿಗೋಸ್ಕರ ಇದೊಂದೇ ಡಿಗ್ರಿ ಅಂದ್ರೆ ನಮ್ಮ ಅಗ್ರಿಕಲ್ಚರ್ ಕೃಷಿ ಪದವಿದರಿಗೆ ಏನ್ ಅನುಕೂಲ ಅಂದ್ರೆ ಸಮಾಜ ಸೇವೆಗೆ ಅಥವಾ ರೈತರ ಅನುಕೂಲಕ್ಕಾಗಿ ಯಾವುದೇ ಸೆಕ್ಟರ್ ಅಲ್ಲಾಗಿ ನಿಮ್ಗೆ ಹೆಚ್ಚು ಜ್ಞಾನ ತಗೊಂಡಷ್ಟು ಕೂಡ ಅಷ್ಟು ಅವ್ರಿಗೆ ಸರ್ವಿಸ್ ಕೊಡೋ ಒಂದು ಉತ್ತೇಜನ ಬೆಳೆಯುತ್ತೆ. ಆಮೇಲೆ ಜ್ಞಾನ ಬೆಳೆಸ್ಕೊಳ್ಳೋದ್ರಿಂದ ಎಲ್ಲಾರ್ಗು ಅನುಕೂಲ ಆಗುತ್ತೆ, ನಿಮ್ಮ ಒಬ್ರು ಜ್ಞಾನ ಎಲ್ಲಾರ್ಗು ಅನುಕೂಲ ಆಗುತ್ತೆ. ನಾಟ್ ಓನ್ಲಿ ಗ್ರೇಡ್, ಗ್ರೇಡ್ ಅಷ್ಟೇ ಇಂಪ್ರೂವ್ಮೆಂಟ್ ಮಾಡೋದಲ್ಲ, ಏನು ಈ ನಿಮ್ಮ ನಾಲೆಡ್ಜ್ ಅನ್ನ ಎಲ್ಲಾ ಕಡೆನೂ ಹಂಚ್ಕೊಳ್ಳೋಕೆ ಒಂದು ಅನುಕೂಲ ಆಗುತ್ತೆ. ತಾವು PhD ಅಲ್ಲಿ ಯಾವ ವಿಷಯದ ಮೇಲೆ ಸಂಶೋಧನೆಯನ್ನ ಮಾಡಿದಿರಿ, ಜೊತೆಗೆ ನಿಮ್ಮ ಸಂಶೋಧನೆ ಫಲಿತಾಂಶಗಳು ಏನ್ ಬಂದಿದ್ದಾವೆ ಮಣ್ಣು ವಿಜ್ಞಾನ ಮತ್ತು ಮಣ್ಣು ರಸಾಯನ ಶಾಸ್ತ್ರದಲ್ಲಿ? ಮಣ್ಣು ವಿಜ್ಞಾನ ಮತ್ತು ರಸಾಯನ ಶಾಸ್ತ್ರದಲ್ಲಿ ನನ್ನ PhD ಅಧ್ಯಯನ ತೂರ್ ದಾಲ್ ಮೇಲಿತ್ತು, ಅಂದ್ರೆ ತೊಗರಿ ಮೇಲೆ, ಪಿಜನ್ ಪಿ. ಪಿಜನ್ ಪಿ ರೈನ್ ಫೆಡ್ ಏರಿಯಾದಲ್ಲಿ ಬೆಳೆಯೋದ್ರಿಂದ ಹೆಚ್ಚು ವೇರಿಯೇಷನ್ಸ್ ಇರುತ್ತೆ, ಏನಂದ್ರೆ ಈ ಮಳೆಗೆ ಇರ್ಬೋದು ಅಥವಾ ಮಣ್ಣಿನ ಪ್ರಾಬ್ಲಮ್ ಇರ್ಬೋದು, ಸ್ಲೋಪ್ ಪ್ರಾಬ್ಲಮ್ ಇರ್ಬೋದು, ಹಲವಾರು ಮೋರ್ ದೆನ್ 32 ಫ್ಯಾಕ್ಟರ್ಗಳು ಇದ್ರದನ್ನ ಬೆಳೆನ ಎಷ್ಟು ಇಳುವರಿ ಹೆಚ್ಚು ಕಮ್ಮಿ ಆಗುತ್ತೆ ಅನ್ನೋದ್ರ ಮೇಲೆ ಆ ಫ್ಯಾಕ್ಟರ್ಗಳು ಡಿಸೈಡ್ ಮಾಡ್ತವೆ. ಆದ್ರಿಂದ ನಾವು ಏನ್ ಮಾಡಿದ್ದೀನಿ ಅಂದ್ರೆ ಪ್ರಿನ್ಸಿಪಲ್ ಕಾಂಪೊನೆಂಟ್ ಅನಾಲಿಸಿಸ್ ಮತ್ತೆ GIS ಅನಾಲಿಸಿಸ್ ಇವನ್ನೆಲ್ಲದನ್ನು ಅಧ್ಯಯನ ಮಾಡಿ ಈ ಮಣ್ಣಿನ ನೀಲನಕ್ಷೆಗಳಲ್ಲೆಲ್ಲ ಅಭ್ಯಾಸ ಮಾಡಿ ಎಲ್ಲಾ 32 ಫ್ಯಾಕ್ಟರ್ಗಳನ್ನು ತಗೊಂಡು ಅದರಲ್ಲಿ ಪ್ರಿನ್ಸಿಪಲ್ ಯಾವ್ದು ಮೇಜರ್ ಫ್ಯಾಕ್ಟರ್ ಇಳುವರಿನ ಹೆಚ್ಚು ಕಮ್ಮಿ ಮಾಡ್ತಾ ಇದೆ ಅಂತದನ್ನ ಕಂಡಿಡಿದೀವಿ. ಮತ್ತೆ ಈ ಅಧ್ಯಯನ ಒಂದು ಇಂಟರ್ನ್ಯಾಷನಲ್ ಜರ್ನಲ್ ಅಲ್ಲಿ ಕೂಡ ಪಬ್ಲಿಷ್ ಆಗಿದೆ. ಹಲವಾರು ಈ ಎಕ್ಸ್ಟರ್ನಲ್ ಥೀಸಿಸ್ ಎವಾಲ್ಯೂಯೇಷನ್ ಹೋದಾಗ ಅವರು ಕೂಡ ತುಂಬಾ ಅಪ್ರಿಶಿಯೇಟ್ ಮಾಡಿದ್ದಾರೆ, ಚೆನ್ನಾಗಿ ಬಂದಿದೆ ರಿಸಲ್ಟ್ ಎಲ್ಲ. ಒಳ್ಳೇದು ರಾಜೇಶ್ ಅವರೇ, ನಿಮ್ಮ ಅನಿಸಿಕೆ ಹಂಚಿಕೊಂಡದಕ್ಕೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು. ಕೃಷಿ ತಾಂತ್ರಿಕ ಮಹಾವಿದ್ಯಾಲಯ ರಾಯಚೂರಿನ ವತಿಯಿಂದ ಒಟ್ಟು 5 ಚಿನ್ನದ ಪದಕ ಮತ್ತು 2 ಕ್ಯಾಶ್ ಅವಾರ್ಡ್ ಅನ್ನು ಪಡೆದಂತ ವಿದ್ಯಾರ್ಥಿ ಕೇಸರಿ ಸುಂದರ್ ವರ್ಮಾ ಅವರು ಆಕಾಶವಾಣಿಯೊಂದಿಗೆ ತಮ್ಮ ವಿಚಾರವನ್ನ ಈ ರೀತಿಯಾಗಿ ಹಂಚಿಕೊಂಡರು. ಫಸ್ಟ್ ಆಫ್ ಆಲ್ ಐ ವಾಂಟ್ ಟು ಸೇ ದಟ್ ವೈ ಐ ಹ್ಯಾವ್ ಚೋಸನ್ ದಿಸ್ ಡಿಗ್ರಿ. ದ ಫ್ಯಾಕ್ಟ್ ಈಸ್ ಅವರ್ ಲ್ಯಾಂಡ್ ಸೈಜಸ್ ಆರ್ ಶ್ರಿಂಕಿಂಗ್ and our population is day by day increasing. Yes. So we need to feed the population with our limited size of land. So this is a challenge for us to meet the technology and the requirement of food that should be available to the general people. That's why I took the agriculture engineering as my BTech course. And afterwards, when I have came to the degree, then I have so much interest in farm machinery, soil and water, and it has pulled me back towards the agriculture fields and all. So what I have did is gone through the courses, and here teachers are very good. They have given me the feedback that how to do those things that whatever you are reading, and with the God grace, I am in Kharagpur doing farmers Indian power, and in the future I want to become the scientist and I can research in the field of agriculture. The biggest challenge is suppose you have 2 to 3 hectares of land. The farmers are telling that we don't have that much yield. So what I can recommend is that you should adopt precision agriculture, and you need some technology to do that, because you need to crop the plants in a particular pattern, like a straight line pattern or something like a straight curve type pattern. I want to play a major role in the area of precision agriculture so that the farmer can improve the yield and can earn more from the markets. That's what I want to do actually. I have very good faculty guidance actually, and I have got a very good practical knowledge from them. And day by day, I want to do something big, to go into some biggest institute, to go into the foreign to a study. So I was very studious from the beginning, and with the support from everyone, I was able to secure those medals and all the grades. The faculties are very good here. They are excellent in their teaching. They guide us not only in the area of teaching, like what are the things you need to do in future, like you should choose this area, you should go that area, and time to time, actually more than a faculty, they play a role of parent to us, and the students are there, and they came from very good background, so they all are studious. Some of them maybe that they are not up to mark, but most of them are studious. So we got the environment to read them or to read the things in a very depth, in a very depth manner. ಈ 11ನೇ ಘಟಿಕೋತ್ಸವ ಕಾರ್ಯಕ್ರಮದಲ್ಲಿ ವ್ಯವಸ್ಥಾಪನಾ ಮಂಡಳಿಯ ಸದಸ್ಯರು, ವಿದ್ಯಾ ವಿಷಯಕ ಪರಿಷತ್ತಿನ ಸದಸ್ಯರುಗಳು, ವಿಜ್ಞಾನಿಗಳು, ವಿದ್ಯಾರ್ಥಿಗಳು, ಪಾಲಕರು ಮತ್ತು ಪೋಷಕರು ಭಾಗಿಯಾಗಿದ್ದರು. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನ 11ನೇ ಘಟಿಕೋತ್ಸವ ಕಾರ್ಯಕ್ರಮದ ನಿರೂಪಣೆಯನ್ನ ವಿಶ್ವವಿದ್ಯಾಲಯದ ಸಾರ್ವಜನಿಕ ಸಂಪರ್ಕ ಅಧಿಕಾರಿಗಳಾದ ಡಾಕ್ಟರ್ ಪ್ರಮೋದ್ ಕಟ್ಟಿಯವರು ನೆರವೇರಿಸಿದರು. ಇದುವರೆಗೆ ನಿನ್ನೆ ದಿನಾಂಕ 29/11/2021 ರಾಯಚೂರಿನ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರೇಕ್ಷಾಗೃಹದಲ್ಲಿ ಜರುಗಿದ 11ನೇ ಘಟಿಕೋತ್ಸವ ಕಾರ್ಯಕ್ರಮದ ಬಾನೂಲಿ ವರದಿಯನ್ನ ಕೇಳಿದಿರಿ. ಪ್ರಸ್ತುತಿ ಡಾಕ್ಟರ್ ವಿಜಿ ಬಾವಲತ್ತಿ, ನೆರವು ಅಮರೇಶ್ ಆಸಿಹಾಳ್.